ಮುಂದಿನ ರೈತ ಗೀತೆ ಕೇಳೋಕ್ಕೆ ಮುಂಚೆ ಇದೊಂದು ಪ್ರಕಟಣೆ. ಹಂಪಿ ಉತ್ಸವ 2025-26. ಹಂಪಿ ಉತ್ಸವ 2026 ಅಂಗವಾಗಿ ದಿನಾಂಕ 13/2/2026 ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ವತಿಯಿಂದ ಎತ್ತುಗಳ ಪ್ರದರ್ಶನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿರುತ್ತದೆ. ಪ್ರದರ್ಶನದಲ್ಲಿ ಭಾಗವಹಿಸುವ ಜಾನುವಾರು ಮಾಲೀಕರು ತಮ್ಮ ಉತ್ಕೃಷ್ಟ ಎತ್ತುಗಳ ಜೊತೆಗೆ ಭಾಗವಹಿಸುವಂತೆ ಪ್ರದರ್ಶನದಲ್ಲಿ ವಿಜೇತರಾದ ಜಾನುವಾರುಗಳ ಮಾಲೀಕರಿಗೆ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನಗಳನ್ನು ನೀಡಲಾಗುವುದು ಎಂದು ಉಪನಿರ್ದೇಶಕರು ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ವಿಜಯನಗರ ಜಿಲ್ಲೆ ಇವರು ಪ್ರಕಟಣೆಯಲ್ಲಿ ಕೋರಿರುತ್ತಾರೆ. ಕೊಟ್ಟು ನೀನು ನೀನು ಮಲ್ಲಿಗೆ ಕಸ ನಾನು ಹಿಂದಟಿ ಕಥೆ ನಂದು ಕೇಳು ರೈತ ಲಕ್ಷ ಕೊಟ್ಟು ನೀನು ಕೇಳು ರೈತ ಲಕ್ಷ ಕೊಟ್ಟು ನೀನು ನೀನು ಕೇಳು ರೈತ ಲಕ್ಷ ಕೊಟ್ಟು ನೀನು ಕೇಳು ರೈತ ಲಕ್ಷ ಕೊಟ್ಟು ನೀನು ನೀನು ರೈತ ಮಿತ್ರರೇ, ಇದುವರೆಗೆ ರೈತ ಗೀತೆಗಳನ್ನು ಕೇಳಿದ್ರಿ. ಇನ್ನು ಚಿತ್ರಗೀತೆಗಳನ್ನು ಕೇಳೋಣಂತ. ಚಿತ್ರಗೀತೆಗಳನ್ನು ಕೇಳೋಕೆ ಮುಂಚೆ ಒಂದು ಪುಟ್ಟ ವಿರಾಮ. ವಿಜಯನಗರ ವಿಧಾನಸಭಾ ಕ್ಷೇತ್ರದ ಪ್ರೀತಿಯ ಮಹಾಜನತೆಗೆ ನಿಮ್ಮ ಪ್ರೀತಿಯ ಶಾಸಕ ಎಚ್ ಆರ್ ಗವಿಯಪ್ಪ ಮಾಡುವ ನಮಸ್ಕಾರಗಳು. ಎಂದಿನಂತೆ ಈ ಬಾರಿ ಕೂಡ ಅಂದರೆ ಮಂಗಳವಾರ ಸಂಜೆ 5:30 to 6:30 ಹೊಸಪೇಟೆಯ ಆಕಾಶವಾಣಿಯ ನೇರ ಫೋನಿನ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸುತ್ತಿದ್ದೇನೆ. ಬನ್ನಿ, ನಿಮ್ಮ ಸಮಸ್ಯೆ ಹಾಗೂ ಸಲಹೆ ಸೂಚನೆಗಳೊಂದಿಗೆ ನನ್ನನ್ನು ಸಂಪರ್ಕಿಸಿ. ಕ್ಷೇತ್ರದ ಅಭಿವೃದ್ಧಿಯ ಕಡೆಗೆ ನಾವು ನೀವು ಒಟ್ಟಿಗೆ ಹೆಜ್ಜೆ ಹಾಕುತ್ತಾ ಅಭಿವೃದ್ಧಿಯನ್ನು ಸಾಧಿಸೋಣ. ಕೆಳಗರೆ ಗಮನಿಸಿ, ಇದೇ ಮಂಗಳವಾರ ಅಂದರೆ ದಿನಾಂಕ 10/2/2026 ಸಂಜೆ 5:30 to 6:30 ಹೊಸಪೇಟೆಯ ಆಕಾಶವಾಣಿಯ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶಾಸಕರಾದ ಶ್ರೀ ಎಚ್ ಆರ್ ಗವಿಯಪ್ಪ ಅವರು ಭಾಗವಹಿಸುತ್ತಿದ್ದು ನಿಮ್ಮ ಸಮಸ್ಯೆ ಹಾಗೂ ಸಲಹೆ ಸೂಚನೆಗಳೊಂದಿಗೆ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಲಿಕ್ಕೆ ತಮಗೆ ದೂರವಾಣಿ ಸಂಖ್ಯೆಗಳು 2211100 ಹಾಗೂ 2000093 ಎಸ್ಟಿಡಿ ಸಂಖ್ಯೆ 0834. ಈ ಕಾರ್ಯಕ್ರಮದ ಪ್ರಾಯೋಜಕರು ಹೆಚ್ಆರ್ಜಿ ಗ್ರೂಪ್ ಹೊಸಪೇಟೆ. ಶಶಿಯ ಕಂಡು ಮೋಡ ಹೇಳಿತು ನನ್ನ ಮುಟ್ಟದಿರು, ಶಶಿಯ ಕಂಡು ಮೋಡ ಹೇಳಿತು ನನ್ನ ಮುಟ್ಟದಿರು. ಮಡದಿ ನುಡಿದಳು ಗೋರ ಕುಂಬಾರಗೆ ನನ್ನ ಮುಟ್ಟದಿರೆಂದು, ಮರೆತು ಮುಟ್ಟಿದ ತಪ್ಪಿಗೆ ಕೈಗಳ ಕಾಣಿಕೆ ನೀಡಿದ ನಂದು, ಹಾಗೆ ನುಡಿದು ನನ್ನಯ ಮನವ ಕಲಕಿದೆ ನೀ ಇಂದು. ಶಶಿಯ ಕಂಡು ಮೋಡ ಹೇಳಿದು ನನ್ನ ಮುಟ್ಟದಿರು. ಬೆಳಕನ್ನು ಬೀರಲು ರವಿಯ ಕಿರಣವು ಬೀಳಲೇಬೇಕು, ನೈದಿಲೆ ಅರಳಲು ಚಂದ್ರನ ಕಿರಣವು ಬೀಳಲೇಬೇಕು, ತಾಳಿಯ ಬೆಲೆಯ ಮರೆತರೆ ಬಾಳಲಿ ಹೊರಗಲೇಬೇಕು. ಶಶಿಯ ಕಂಡು ಮೋಡ ಹೇಳಿದು ನನ್ನ ಮುಟ್ಟದಿರು. ಮಾನವಳೇ ಅಲ್ಲ, ಶಶಿಯ ಕಂಡು ಮೋಡ ಹೇಳಿದು ನನ್ನ ಮುಟ್ಟದಿರು ನರಳ ಕಂಡು ಭುವಿಯು ಹೇಳಿದು ನನ್ನ ಮುಟ್ಟದಿರು. ಅಮ್ಮಣ್ಣೆ ಅವನ ಹತ್ರ ಇರೋದು ಯಾವುದು ಅವನದಲ್ಲ, ಎಲ್ಲ ಅವ್ರ ಅಪ್ಪ ಕೊಡ್ಸಿರ್ತಾನೆ. ಬೇಕಾದ್ರೆ ಹೋಗಿ ಕೇಳು, ಅವನ ಹಾಕೊಂಡಿರೋ ಚಡ್ಡಿ ಕೂಡ ಅವ್ರ ಅಪ್ಪನೇ ಕೊಡ್ಸಿರೋದು. ನಾವಂಗಲ್ಲ, ಅಡಿಯಿಂದ ಮುಡಿವರೆಗೂ ನಮ್ಮ ಸಂಪಾದನೆಯಲ್ಲಿ ಬದುಕ್ತಾ ಇರೋರು. ಅದು ಯಾವ ಥರದ್ದು ನೆಕ್ತಾ ಇದೆಯಲ್ಲ, ನೆಕ್ಬಿಟ್ಟು ಓದ್ ದಬ್ಬಾಕು. ಆ ಕಂತು ನಾನೇನ ಮಮ ಜೀವನ ಹೇತುನ ಕಂಠೆ ಬದ್ನಾಮಿ ಸುಭಗಾಂ ಶತಂ ಲಕ್ಷ್ಮೀ ಕರುಣೆಯ ಕಡಲಿವಳು ಗಜಲಕ್ಷ್ಮೀ ಧನ ಕನಕ ಕೊಡುವವಳು ಧನಲಕ್ಷ್ಮೀ ದವಸಗಳ ತರುವವಳು ಧಾನ್ಯಲಕ್ಷ್ಮೀ ಜ್ಞಾನ ಗಂಗೆಯೈವಳು ವಿದ್ಯಾಲಕ್ಷ್ಮೀ ಜಯ ಭೇರಿ ಹೊಡೆವವಳು ವಿಜಯಲಕ್ಷ್ಮೀ ಶಕ್ತಿ ಸ್ವರೂಪಿಣಿಯು ಧೈರ್ಯಲಕ್ಷ್ಮೀ ವಂಶವನ್ನು ಬೆಳೆಸುವಳು ಸಂತಾನ ಲಕ್ಷ್ಮೀ ಹೊಸ